ಸಮ್ಯಕ್ ವಿಜ್ಞಾನವಾನ್ ಯೋಗೀ ಸ್ವಾತ್ಮನ್ನೇವಾಖಿಲಂ ಜಗತ್ ಏಕಂ ಚ ಸರ್ವಮಾತ್ಮಾನಂ ಈಕ್ಷತೇ ಜ್ಞಾನಚಕ್ಷುಷಾ. ಯೋಗಿ ಜ್ಞಾನಚಕ್ಷುಷ ಅಖಿಲಂ ಜಗತ್ ಸ್ವಾತ್ಮನಿ ಏವ ಈಕ್ಷತೆ. ಯೋಗಿ ಸಮ್ಯಕ್ ಜ್ಞಾನವಾನ್ ಯೋಗಿ ವಿಶೇಷಣ ಸಮ್ಯಕ್ ಜ್ಞಾನವಾನ್ ಜ್ಞಾನದಲ್ಲಿ ನಿಶ್ಚಿತವಾದ ಭಾವ ತಿಳುವಳಿಕೆ ಜ್ಞಾನದಲ್ಲಿ ನಿಶ್ಚಿತವಾದ ತಿಳುವಳಿಕೆಯನ್ನು ಹೊಂದಿದಂತಹ ಜ್ಞಾನಿ ಅಖಿಲಂ ಜಗತ್ ಸ್ವಾತ್ಮನಿಯೇವ ಈಕ್ಷತೆ. ಪೂರಾ ನಾಮರೂಪಗಳ ಜಗತ್ತನ್ನ ತನ್ನಲ್ಲಿಯೇ ಕಾಣುತ್ತಾನೆ ಮತ್ತು ಏಕಂಚ ಸರ್ವಮಾತ್ಮಾನಂ ತನ್ನನ್ನ ಎಲ್ಲೆಲ್ಲಿಯೂ ಕಾಣುತ್ತಾನೆ. ನಾಮರೂಪದ ಜಗತ್ತೆಲ್ಲವನ್ನು ತನ್ನಲ್ಲಿ ಕಾಣ್ತಾನೆ, ತನ್ನನ್ನ ಎಲ್ಲೆಲ್ಲಿಯೂ ಕಾಣ್ತಾನೆ. ತನ್ನನ್ನು ಎಲ್ಲೆಲ್ಲಿಯೂ ಕಾಣುತ್ತಾನೆ. ಎಲ್ಲ ನಾಮ ರೂಪಗಳನ್ನು ತನ್ನಲ್ಲೇ ಕಾಣುತ್ತಾನೆ. ವಾಟ್ ಡಸ್ ಇಟ್ ಮೀನ್? ಏನದರ್ಥ? ಎಲ್ಲ ನಾಮ ರೂಪಗಳನ್ನು ತನ್ನಲ್ಲಿ ಕಾಣುತ್ತಾನೆ, ತನ್ನ ಹೊರತುಪಡಿಸಿ ಅವುಗಳಿಗೆ ಅಸ್ತಿತ್ವ ಇಲ್ಲ. ಮಣ್ಣನ್ನು ಹೊರತುಪಡಿಸಿ ಹೇಗೆ ಮಡಿಕೆಗಳಿಗೆ ಅಸ್ತಿತ್ವ ಇಲ್ಲವೋ, ನೀರನ್ನ ಹೊರತುಪಡಿಸಿ ತೆರೆ ಅಲೆಗಳಿಗೆ ಹೇಗೆ ಅಸ್ತಿತ್ವ ಇಲ್ಲವೋ, ತನ್ನನ್ನು ಹೊರತುಪಡಿಸಿ ಯಾವುಗಳಿಗೂ ಅಸ್ತಿತ್ವ ಇಲ್ಲ. ಆದರೆ ಎಲ್ಲವೂ ತನ್ನಲ್ಲೇ ಇದೆ. ಅಖಿಲವೂ ಜಗತ್ ಆತ್ಮನಿ ಜಗತ್ ಶಬ್ದ ಎಲ್ಲಿ ಬರ್ತದೆ? ಅದು ನಾಮರೂಪ ಅನ್ನುವ ತಿಳುವಳಿಕೆನ ಮತ್ತೆ ಮೊದಲಿಗೆ ತಂದು ಜಗತ್ ಶಬ್ದ ಎಲ್ಲೇ ಬರಲಿ ಈಗ ನಾಮ ರೂಪ. ನಾಮರೂಪ ಆರೋಪಿತವಾಗಿದ್ದರಿಂದಾಗಿ ನಾಮರೂಪಾತ್ಮಕವಾದ ಜಗತ್ತು ಜಗತ್ತೇ ಆರೋಪಿತವಾದದ್ದು. ನಾಮರೂಪಗಳು ಆರೋಪಿತ, ನಾಮರೂಪಗಳಿಂದ ಕೂಡಿದ ಜಗತ್ತು, ಜಗತ್ತು ಪೂರ ಆರೋಪಿತ. ನನ್ನಲ್ಲಿ ಎಲ್ಲ ನಾಮರೂಪಗಳಿವೆ. ಇದರರ್ಥ ಅಜ್ಞಾನದಿಂದಾಗಿ, ಅವಿವೇಕದಿಂದಾಗಿ, ಆವರಣದಿಂದಾಗಿ ಎಲ್ಲ ನಾಮರೂಪಗಳು ನಾನು ಸಚ್ಚಿದಾನಂದ ಅಧಿಷ್ಠಾನದಲ್ಲಿಯೇ ಆರೋಪಿಸಲ್ಪಟ್ಟಿವೆ. ಹಗ್ಗ ಎನ್ನುವ ಅಧಿಷ್ಠಾನದಲ್ಲಿ ಹಾವು ಎನ್ನುವುದು ಆರೋಪಿಸಲ್ಪಟ್ಟಂತೆ ನಾನು ಕೇವಲ ಸಚ್ಚಿದಾನಂದ ಆತ್ಮನಲ್ಲಿ ಎಲ್ಲ ನಾಮರೂಪಗಳು ಆರೋಪಿಸಲ್ಪಟ್ಟಿವೆ. ಅಷ್ಟೇ ವಿನಃ ನನಗಷ್ಟು ರೂಪಗಳವ ಅಂತ ಅಲ್ಲ, ನನಗಷ್ಟು ನಾಮಗಳವ ಅಂತಲ್ಲ, ನನ್ನನ್ನು ಹೊರತುಪಡಿಸಿ ಅವುಗಳಿಗೆ ಅಸ್ತಿತ್ವವೂ ಇಲ್ಲ. ಅಖಿಲಂ ಜಗತ್ ಏಕಂ ಚ ಸರ್ವಂ ಆತ್ಮಾನಂ, ಸರ್ವಂ ಏಕಂ ಚ ಆತ್ಮಾನಂ, ಎಲ್ಲೆಲ್ಲಿ ಇರುವುದು ಏಕಮೇವ ಅದ್ವಿತೀಯ ಆತ್ಮ, ಎಲ್ಲ ಘಟಗಳಲ್ಲಿ ಇರುವುದು ಏಕಮೇವ ಅದ್ವಿತೀಯ ಮೃತ ಯಥಾತಕ ಮೃದೇವ ಘಟೇ ಘಟೇ ಘಟೇ ಘಟೇ ತತ್ರ ಕಿಂ ಸತ್ಯಂ ಮೃದೇವ ಸತ್ಯಂ ಮೃತ್ಯುಕಾವ್ಯ ಸತ್ಯಂ ಅನ್ನುವುದನ್ನ ಚಕ್ಷುಷಾ ಈಕ್ಷತೆ. ಇದು ಅವನ ವಿವೇಕದ ಕಣ್ಣುಗಳಿಗೆ ಇದು ಸ್ಪಷ್ಟ ಇದೆ. ಈ ಕಣ್ಣುಗಳಿಗೆ ನಾಮರೂಪಗಳು, ಈ ಬುದ್ಧಿಗೆ ನಾಮರೂಪಗಳು, ಈ ಮನಸ್ಸಿನಲ್ಲಿ ನಾಮರೂಪಗಳು. ಆದರೆ ವಿವೇಕದಲ್ಲಿ ಏನಿದೆ? ಏಕಂ ಅದ್ವಿತೀಯಂ ಆತ್ಮ. ಇನ್ನೊಂದು ಏನು ತಾನೆ ಇರ್ಲಿಕ್ಕೆ ಸಾಧ್ಯ? ಇವತ್ತು ಬೆಳಿಗ್ಗೆ ಅಭ್ಯಾಸ ಮಾಡುವಂತೆ ಆತ್ಮನನ್ನ ತಿಳಿದವನು ಇಲ್ಲಿ ಏನು ತಾನೆ ಆಗ್ಲಿಕ್ಕೆ ಸಾಧ್ಯ? ಆತ್ಮನನ್ನ ತಿಳಿದವನು ಆತ್ಮನೇ. ಯಾವಾಗ ಅಲೆಯು ತನ್ನ ಅಲೆ ಎನ್ನುವ ಭಾವವನ್ನು ಬಿಟ್ಟುಕೊಟ್ಟ ಮೇಲೆ ಹೆಂಗ್ ಬಿಡೋದ್ರಿ? ಅಲೆಯು ತಾನು ಅಲೆ ಎನ್ನುವ ಭಾವವನ್ನು ಬಿಟ್ಟುಕೊಟ್ಟ ಮೇಲೆ ಅಕ್ಕಪಕ್ಕದಲ್ಲಿ ಅಲೆಗಳು ಕಾಣುತ್ತವೆಯಾ? ತಾನು ಅಲೆ ಎನ್ನುವ ಭಾವ ಇರುವವರೆಗೂ ಅನೇಕ ಅಲೆಗಳು. ತಾನು ಅಲೆ ಅಲ್ಲ, ತಾನು ನೀರೇ ನೀರು ಎನ್ನುವ ಭಾವವನ್ನ, ಭಾವ ಅಲ್ಲ ಎನ್ನುವ ತಿಳುವಳಿಕೆಯನ್ನ ತನ್ನ ವಿವೇಕದ ಕಣ್ಣುಗಳಿಂದ ತನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಉಪದೇಶದಲ್ಲಿ ತಾನು ನೀರೇ ಎನ್ನುವ ಜ್ಞಾನವನ್ನ ಹೊಂದುವುದರ ಮೂಲಕವಾಗಿ ತಾನು ಅಲೆ ಎನ್ನುವ ಭ್ರಮೆಯು ಹೊರಟು ಹೋಯಿತು. ತಾನು ಅಲೆ ಎನ್ನುವ ಭ್ರಮೆ ಹೋಯಿತು ವಿನಃ ಅಲೆ ನೋಡ್ಲಿಕ್ಕೆ ಆಗಿದೆ ಇನ್ನೋ ಹಾಗೆ. ಈ ಪ್ರಕಾರ ತಾನು ಅಲೆ ಎನ್ನುವ ಭಾವವನ್ನು ಕಳೆದುಕೊಂಡಂತಹ ತಾನು ನೀರೇ ನೀರು ಎನ್ನುವ ಜ್ಞಾನವನ್ನು ಸ್ಪಷ್ಟ ಮಾಡಿಕೊಂಡಂತಹ ಆ ನೀರಿಗೆ ಇನ್ನು ಎಷ್ಟು ಅಲೆಗಳಿವೆ? ಹಾಗೆ ತಾನು ಆತ್ಮನೇ ಎನ್ನುವುದು ಸ್ಪಷ್ಟವಾದಾಗ, ಇರುವುದೆಲ್ಲವೂ ಆತ್ಮವೇ ಎನ್ನುವುದು ಸ್ಪಷ್ಟವಾದಾಗ ಇನ್ನು ಎಷ್ಟು ನಾಮರೂಪಗಳು ಬಾಕಿ ಇರ್ಲಿಕ್ಕೆ ಸಾಧ್ಯ? ದಟ್ ಹ್ಯಾಸ್ ಬಿ ನೋಟೆಡ್. ಎಲ್ಲಿ ಮತ್ತೆ ಏನು ಕಾಣಿಸ್ತದೆ ಅವನಿಗೆ? ಸರ್ವಂ ಆತ್ಮಾನಮೇವ, ಎಲ್ಲವೂ ತಾನು, ಎಲ್ಲವೂ ನೀರೇ ನೀರು ನೀರು ನೀರು ನೀರು ನೀರು ನೀರು ನೀರು ನೀರ ಇರ್ತದಲ್ಲೆಲ್ಲ ಅಲ್ಲಿ ಇಲ್ಲಿ ಎನ್ನುವ ನೀರಿಲ್ಲದೆ ಇರುವುದೆಲ್ಲವೂ ನೀರೇ. ಅಲ್ಲಿ ನೀರು ಇಲ್ಲಿ ನೀರು ಎನ್ನದೆ, ಒಳಗಿನ ನೀರು ಹೊರಗಿನ ನೀರು ಎನ್ನದೆ, ಮೇಲ್ ನೀರು ಕೇಳು ನೀರು ಎನ್ನದೆ, ಇರುವುದೆಲ್ಲವೂ ನೀರೇ. ಇತಿ ಜ್ಞಾನ ಚಕ್ಷುಷ ಈಕ್ಷತೆ. ಈ ವಿದ್ಯೆಯಲ್ಲಿ ಮಾತ್ರ, ಈ ವಿದ್ಯೆಯನ್ನು ಪಡೆಯುವುದರಲ್ಲಿ ಮಾತ್ರ, ಈ ವಿದ್ಯೆಯನ್ನು ಅಭ್ಯಸಿಸುವುದರಲ್ಲಿ ಮಾತ್ರ, ಈ ವಿದ್ಯೆಯ ಉಪದೇಶವನ್ನು ಪಡೆದುಕೊಳ್ಳುವುದರಲ್ಲಿ ಮಾತ್ರ ಅಷ್ಟು ಸೂಕ್ಷ್ಮತೆಯ ಅವಶ್ಯಕತೆ ಇದೆ. ಆಧುನಿಕ ಎಲ್ಲ ಶಿಕ್ಷಣದ ಪ್ರಕ್ರಿಯೆಗಳು ತಲೆ ಕೆಳಗಾಗೋಗ್ತಾವೆ. ಇದೆ ಆಧುನಿಕ ಶಿಕ್ಷಣದ ಕ್ರಮ ಹೇಗಿದೆ ಅಂದ್ರೆ ಇದಕ್ಕಿಂತ ಸೂಕ್ಷ್ಮ ಯಾವುದು, ಇದಕ್ಕಿಂತ ಸೂಕ್ಷ್ಮ ಯಾವುದು, ಇದಕ್ಕಿಂತ ಸೂಕ್ಷ್ಮ ಯಾವುದು ಇದೆ, ಅದು ಇದೆ, ಎಲ್ಲಿವರೆಗೂ ಹೋಗ್ತಾರೆ? ಅಣು ಪರಮಾಣುಗಳವರೆಗೂ ಹೋಗ್ತಾರೆ. ಇದಕ್ಕಿಂತ ಸೂಕ್ಷ್ಮ ಯಾವುದಿದೆ? ಅದಕ್ಕಿಂತ ಸೂಕ್ಷ್ಮ ಅಂದ್ರೆ ನೀವೇನ್ ಮಾಡ್ಬೇಕು? ಪರಮಾಣುವನ್ನ ವಿಭಜನೆ ಮಾಡ್ಬೇಕು. ಪರಮಾಣುವನ್ನ ವಿಭಜನೆ ಮಾಡಿದಾಗ ಏನಾಗ್ತದೆ? ಸ್ಫೋಟ ಆಗ್ತದೆ. ಇದು ಆಧುನಿಕ ಶಿಕ್ಷಣದ ಕ್ರಮ. ವೇದಾಂತ ಶಿಕ್ಷಣ ಹೇಗಿದೆ? ಇದು ಇದು ಇದಕ್ಕಿಂತ ಸೂಕ್ಷ್ಮ, ಇದಕ್ಕಿಂತ ಸೂಕ್ಷ್ಮ ಅಲ್ಲ. ಇದು ನಾನು, ಈ ನಾನುವಿಗಿಂತ ಇನ್ನು ಸೂಕ್ಷ್ಮ ಇದೆಯಾ? ಇದು ನಾನು, ಇದಕ್ಕಿಂತ ಇನ್ನೊಂದು ಸೂಕ್ಷ್ಮ ಇದೆಯಾ? ದೇಹಾತ್ಮ ನಾನು ಇದಕ್ಕಿಂತ ಸೂಕ್ಷ್ಮ ಇನ್ನೊಂದಿದೆಯಾ, ಪ್ರಾಣಾತ್ಮ ನಾನು ಇದಕ್ಕಿಂತ ಸೂಕ್ಷ್ಮ ಇನ್ನೊಂದಿದೆಯಾ, ಮನೋ ಆತ್ಮ ನಾನು ಇದಕ್ಕಿಂತ ಸೂಕ್ಷ್ಮ ಇದೆಯಾ, ವಿಜ್ಞಾನಾತ್ಮ ನಾನು ಇದಕ್ಕಿಂತ ಸೂಕ್ಷ್ಮ ಇದೆಯಾ. ಹೋಗು, ಇನ್ನು ಎಲ್ತಕ್ಕೆ ಹೋಗ್ಬೇಕು? ಇನ್ನು ಮುಂದೆ ಹೋಗಲು ಎಲ್ಲಿಯೂ ಬೇರೆ ಸ್ಥಾನಗಳು ಇಲ್ಲದೆ ಇದ್ದಂತ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಡು. ಅದು ಯಾವ ಸ್ಥಾನ? ಅದೇನ ಈ ಸೂಕ್ಷ್ಮತೆಯೇ ಬೇರೆ, ಆ ಸೂಕ್ಷ್ಮತೆಯೇ ಬೇರೆ. ಆ ಸೂಕ್ಷ್ಮತೆಗೆ ಯಂತ್ರಗಳಿವೆ, ನಿಮಗೆ ಯಂತ್ರೋಪಕರಣಗಳಿವೆ, ಮೈಕ್ರೋಸ್ಕೋಪ್ ಇವೆ, ಎಲೆಕ್ಟ್ರೋಸ್ಕೋಪ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಥವಾ ಸ್ಯಾಟಲೈಟ್ ನೊಳಗೆಲ್ಲ ಇರುವಂತವ್ ಇನ್ನೂ ಅಮೋಘವಾದದ್ದು. ಓ, ಭಾರಿ ಹೈ ಕೆಪಾಸಿಟಿ ಇವೆಲ್ಲ. ಆಸ್ಟ್ರೋನಟ್ಸ್ಗೆ ಆಸ್ಟ್ರೋ ಲ್ಯಾಬ್ಗಳು ಇರ್ಬೋದಲ್ಲ ಅಲ್ಲಿ, ಅವರಲ್ಲೇ ಇರ್ತಾರೆ 6 ತಿಂಗಳ 1 ವರ್ಷ 2 ವರ್ಷ ಅಲ್ಲೇ ಮಾಡ್ತಾನೆ ಇರ್ತಾರೆ. ಆಮೇಲೆ ಫ್ಯಾಮಿಲಿ ವಾಪಸ್ ಹೋಗ್ಬೇಕು ಅಂತ ಅನಿಸಿದಾಗ ಅಂತೂ ಹಂಗೆ ಅವಕಾಶ ಇರ್ತದೆ. ಆದ್ರೆ ಮತ್ ಬಂದ್ರೆ ಮತ್ತೆ ಹೋಗ್ಲಿಕ್ಕೆ ಆಗೋದು ಎಲ್ಲ ಆಗೋದು ಎಲ್ಲ. ಕೆಲವು ಸಲ ಇದನ್ನು ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ನೋಡ್ರಿ, ಎತ್ತರ ಕಮ್ಮಿ ಆಗುದೇ ಇಲ್ಲ ಅಂತ ಹೇಳ್ತೀರಿ ನೀವು. ಎತ್ತರ ಕಮ್ಮಿ ಆಗ್ತಾರೆ, ಎತ್ತರ ಆಗ್ತಾ ಆಗ್ತಾ ಹೋಗುದು ನೇಚರ್ ತಾನೆ. ಒಂದು ಹೈಟ್ ಮುಟ್ಟಿದ ಮೇಲೆ ಮುಂದೆ ಬೆಳೆಯುವುದಿಲ್ಲ ಅಂತ ಆಗ್ತದೆ. ಆದ್ರೆ ನಾನು ಎಷ್ಟೋ ಸಲ ವಾದ ಮಾಡಿದ್ದೆ, ಮನುಷ್ಯ ಎತ್ತರ ಆದವನು ಕುಳ್ಳನು ಆಗ್ತಾನೆ ಅಂತ. ಅದಕ್ಕೆ ಎತ್ತರ ಆಗ್ತಾ ಅಂತ, ಅದಕ್ಕೆ ಎತ್ತರ ಆದವರು ಅಭಿಮಾನ ಪಡಬೇಕಾಗಿಲ್ಲ. ಕುರುಳಾಗೋ ದಿನಗಳ ಜಾಸ್ತಿ ಇಲ್ಲ, ಇಷ್ಟದೇ ಕುರುಳಾಗ್ತೀರಿ ಅಂತ ನಮಗ್ ನಾವು ಸಮಾಧಾನ ಮಾಡ್ತೀವಿ. ಅದು ಕೂಡ ಅರ್ಥ ನೋಡಿ, ಬ್ರೇನ್ ಕೂಡ ಆಗಲ್ಲ. ಅಲ್ಲಿ ಅಲ್ಲಿ ಕೂಡ ಲ್ಯಾಬ್ ಇದೆ, ಆ ಲ್ಯಾಬ್ ನಲ್ಲಿ ಉಪಕರಣ ಇರ್ತವೆ, ಆ ಉಪಕರಣಗಳಲ್ಲಿ ಕೂಡ ಅಭ್ಯಾಸ ನಡೀತದೆ, ಪ್ರಯೋಗಗಳು ನಡೀತವೆ. ಆದ್ರೆ ಇದಮೋ ಏನಹಂ, ಇದಂ ಜಿಜ್ಞಾಸೋ ಏನಹಂ ಜಿಜ್ಞಾಸೋ. ಇದು ಒಂದು ಸಬ್ಜೆಕ್ಟ್ ಮಾತ್ರ ಆತ್ಮ ಪ್ರತ್ಯಯ, ಎಲ್ಲ ಸಬ್ಜೆಕ್ಟ್ಗಳು ವಿಶ್ವ. ಆತ್ಮ ಪ್ರತ್ಯಯಲ್ಲಿ ಜಿಜ್ಞಾಸ ಮಾಡೋದನ್ನ ತಿಳ್ಕೊಂಡವರು ಅಲ್ಲೆಲ್ಲರೂ ಇರ್ತಾರಲ್ಲ, ಒಬ್ಬರು ಸಿಗಬಹುದಲ್ಲ. ಸಾರಿ ಸರ್, ನೋ ಚಾನ್ಸ್. ನಮ್ಮ ಶಾಸ್ತ್ರದ ಪ್ರಕಾರ ಈ ಲೋಕ ಒಂದೇ, ಇದನ್ನು ತಿಳ್ಕೊಳ್ಳಿಕ್ಕೆ ಅಧಿಕಾರ ಇದೆ, ಬೇರೆ ಯಾವ ಲೋಕದಲ್ಲಿ ಅಧಿಕಾರ ಇದೆ. ಈ ಮತ್ಸ್ಯಲೋಕ ಸಂಸಾರದ ಬಂಧನಗಳಿಗೂ ಲಭ್ಯ ಇದೆ, ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವ ಮೋಕ್ಷಕ್ಕೂ ಕೂಡ ಇದೇ ಮತ್ಸ್ಯಲೋಕವೇ ಲಭ್ಯ ಇದೆ. ಈ ಲೋಕದಲ್ಲಿ ಮಾತ್ರ ನೀನು ಜೀವ ಅಲ್ಲ, ನೀ ಬ್ರಹ್ಮನೇ ಇದ್ದೀಯಾ ಅನ್ನೋ ಉಪದೇಶ ಈ ಲೋಕದಲ್ಲಿ ಮಾತ್ರ ಲಭ್ಯ. ಈ ಲೋಕದಲ್ಲಿ ಮಾತ್ರ ಲಭ್ಯ ಅಂದ್ರೆ ಭಾರತ ದೇಶದಲ್ಲಿ ಮಾತ್ರ ಲಭ್ಯ, ಅದನ್ನು ಮರಿಬೇಕು. ಬೇರೆ ಯಾವ ದೇಶದಲ್ಲಿ ಈ ವಿದ್ಯೆ ಇಲ್ಲ, ಈ ದೇಶದಲ್ಲಿ ಮಾತ್ರ ಈ ವಿದ್ಯೆ ಇದೆ. ಇಲ್ಲಿಂದ ಹೋದವರು ಅಲ್ಲಿಯವರಿಗೆ ಕೊಟ್ಟು ಬಂದಾರೆ, ಅದು ಬೇರೆ. ಈಗ ಜಗತ್ತಿನಾದ್ಯಂತ ಇದು ಲಭ್ಯ ಇದೆ, ಅಷ್ಟು ಬೇರೆ. ಆದ್ದರಿಂದ ಇವನೇನ್ ಮಾಡ್ತಾನೆ, ಜ್ಞಾನಂ ಚಕ್ಷುಷ ಇವನು ಈಕ್ಷತೆ ಜ್ಞಾನ ಚಕ್ಷುಷ, ವಿವೇಕದ ಕಣ್ಣುಗಳಿಂದ ಇವನು ಅದನ್ನ ಸ್ಪಷ್ಟ ಮಾಡಿಕೊಳ್ಳುತ್ತಾನೆ. ಆತ್ಮೈವೇದಂ ಜಗತ್ ಸರ್ವಂ, ಆತ್ಮನೋ ಅನ್ಯನ್ನ ವಿದ್ಯತಿ ಮೃದೋ ಯದ್ವದ್ಘಟಾದೀನಿ ಸ್ವಾತ್ಮಾನಂ ಸರ್ವಮೀಕ್ಷತೆ ಆತ್ಮೈವೇದಂ ಜಗತ್ಸರ್ವಂ ಆತ್ಮನೋ ಅನ್ಯನ್ನ ವಿದ್ಯತೆ ಮೃದಃ ಯದ್ವದ್ಘಟಾದೀನಿ ಸ್ವಾತ್ಮಾನಂ ಸರ್ವಮೀಕ್ಷತೆ ಇದಂ ಸರ್ವಂ ಜಗತ್ ಇದಂ ಸರ್ವಂ ಜಗತ್ ಆತ್ಮೈವ ಕಮ ಇದಂ ಸರ್ವಂ ಜಗತ್ ಆತ್ಮೈವ ಅಲ್ಪವಿರಾಮ ಆತ್ಮನಃ ಅನ್ಯತ ನ ವಿದ್ಯತೆ ಯದ್ವತ್ ಮೃದಃ ಘಟಾದೀನಿ ಅಲ್ಪವಿರಾಮ ಮೃದಃ ಘಟಾದೀನಿ ಸರ್ವಂ ಆತ್ಮಾನಂ ಈಕ್ಷತೆ ಸರ್ವಂ ಸ್ವಾತ್ಮಾನಂ ಈಕ್ಷತೆ ಇದಂ ಸರ್ವಂ ಜಗತ್ ಆತ್ಮೈವ ಮತ್ತೆ ಅದೇ ಶಬ್ದ ಏನು ನಾಮರೂಪಾತ್ಮಕವಾದ ಈ ಜಗತ್ತೆಲ್ಲವೂ ಏನಿದು ಆತ್ಮೈವ ಇದು ಸಿಂಪಲ್ ಅದೆ ಅನಾಲಿಸಿಸ್ ಈ ಹೂವನ್ನ ನೀನು ಗುರುತಿಸ್ತೀಯ ಈ ಹೂವನ್ನ ಜಗತ್ತು ಅಂತ ಹೇಳ್ತೀಯ ಓಕೆ ನೀನು ನಿನ್ನ ಅರಿವಿನಿಂದ ಹೊರಬಂದು ಇದನ್ನು ಹೂವಂತೆ ಗುರುತಿಸಿ ಸಾಧ್ಯವೆ ಅರಿವಿನಿಂದ ಹೊರಬಂದು ಈ ಹೂವನ್ನು ಗುರುತಿಸಿ ಕನ್ನಡದಲ್ಲಿ ಈ ಅರಿವು ಎಚ್ಚರ ಅನ್ನುವ ಈ ಶಬ್ದಗಳ ಮೂಲಕವಾಗಿ ಎಷ್ಟು ಜಲ್ದಿ ನಮಗೆ ಅರ್ಥ ಆಗ್ತದೆ ಅಷ್ಟು ಕಾನ್ಶಿಯಸ್ನೆಸ್ ಅವೇರ್ನೆಸ್ ಆತ್ಮ ಅನ್ನೋ ಶಬ್ದಗಳಿಂದ ಅರ್ಥ ಆಗೋದಿಲ್ಲ ನಾನು ಮತ್ತೆ ಮತ್ತೆ ಕನ್ನಡ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಇದಕ್ಕೆ ಇಷ್ಟಪಡೋದು ಇದೆಲ್ಲ ಅಮೋಘವಾದ ಶಬ್ದಗಳು ಸುಲಭವಾಗಿ ಅರ್ಥ ಬರ್ತವೆ ಏನಾಗ್ತದೆ ಫಾರ್ ಯು ಕಾನ್ಶಿಯಸ್ನೆಸ್ ಇಸ್ ಅನ್ ಆಬ್ಜೆಕ್ಟ್ ಆಸ್ ಲಾಂಗ್ ಆಸ್ ಯು ಕೀಪ್ ಇಟ್ ಆಸ್ ಅನ್ ಆಬ್ಜೆಕ್ಟ್ ಯು ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ನಮ್ಗೆ ಹಂಗಲ್ಲ ಅರಿವು ಇದು ಆಬ್ಜೆಕ್ಟ್ ಅಲ್ವೇ ಅಲ್ಲ ನಮಗೆ ಬೇಕಾದ್ರೆ ಮತ್ತೆ ನಾನು ಆ ಅರಿವಿಗೆ ಇನ್ನೇನಾದ್ರು ಜೋಡಿಸಿಕೊಳ್ತೇನೆ ಸಮಯದ ಅರಿವು ಬಟ್ಟೆಗಳ ಅರಿವು ಬಣ್ಣದ ಅರಿವು ಬಟ್ ಏನು ಜೋಡಿಸದೆ ಹೋದ್ರೂ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿ ನೋಡೋಣಂತೆ ಒಂದೂವರೆ ನಿಮಿಷದೊಳಗೆ ನೀ ಆತ್ಮಸ್ವರೂಪ ಸಿದ್ಧ ಮಾಡ್ತೇನೆ ಒಂದೂವರೆ ನಿಮಿಷ ಸಾಕು ನನಗೆ ಎಷ್ಟು ಸುಲಭ ಕನ್ನಡ ಗೊತ್ತ ಇದು ನಮ್ಮ ಮಿತ್ರರಿಗೆ ಅರ್ಥ ಆಗುತ್ತೆ ಸರ್ಕಸ್ ಮಾಡ್ತಾರೆ ಹೊರಳಾಡ್ತಾರೆ ಹೊರಳಾಡ್ತಾರೆ ಆ ಲಾಜಿಕ್ಕು ಈ ವ್ಯಾಕರಣ ಈ ಸಾಖ್ಯಾಕರಣ ಎಲ್ಲ ತಂದು ಹಾಕಿ ಕೂತೋರ್ದು ಕೇಳೋದು ಎಲ್ಲರ ತಲೆ ಕೆಡಿಸಿ ಮುಂದಿನ ಕ್ಯಾಂಪ್ ಯಾವಾಗಿದೆ ಹೇಳಿ ಸ್ವಾಮಿ ಯಾವಾಗ ಹಂಗಲ್ಲ ಇದೆ ಅರಿವಿನಿಂದ ಹೊರಗೆ ಬಂದು ನೀನು ಯಾವ ವಸ್ತುವನ್ನ ಗುರುತಿಸೋಕೆ ಸಾಧ್ಯ ಹಾಗಾದ್ರೆ ಏನೇ ಗುರುತಿಸು ಎಲ್ಲೇ ಗುರುತಿಸು ಎಷ್ಟು ದೂರದಲ್ಲೇ ಗುರುತಿಸು ಎಷ್ಟು ಸಮೀಪದಲ್ಲೇ ಗುರುತಿಸು ಗುರುತಿಸಿದ್ದು ಸತ್ಯ ಅಲ್ಲ ನೀನು ಅರಿವು ಎನ್ನುವುದು ಸತ್ಯ ಅನ್ಯತ್ ಕಿಂಚಿತ್ ನ ವಿದ್ಯತೆ ಅವ ಅರಿವನ್ನು ಹೊರತುಪಡಿಸಿ ಹೂವಿದೆಯಾ ಅರಿವನ್ನು ಹೊರತುಪಡಿಸಿ ವೃಕ್ಷ ಇದೆಯಾ ಅರಿವನ್ನು ಹೊರತುಪಡಿಸಿ ಸೂರ್ಯ ಇದ್ದಾನ ನಕ್ಷತ್ರಗಳಿವೆಯಾ ಗ್ರಹಗಳಿವೆಯಾ ನವಿದ್ಯತೆ ಒಂದು ಬಿಟ್ಟು ನಾಲ್ಕು ಸಲ ಇಂಥ ಉಪನ್ಯಾಸ ಕೇಳಿಬಿಡಿ ಎಲ್ಲ ಸ್ಟಾಪ್ ಆಗೋಗ್ತದೆ ಏನದು ವಿಚಾರ ಮಾಡಲಿಕ್ಕೆ ವಿಚಾರ ಮಾಡಲಿಕ್ಕೆ ಏನದು ಸಬ್ಜೆಕ್ಟ್ ಪೂರ್ಣಮದ ಪೂರ್ಣಮಿದನು ಅದನ್ನ ಪೂರ್ಣತ್ವ. ಅದಕ್ಕೆ ಅವ್ರು ಶಬ್ದ ಉದಾಹರಣೆ ಕೊಡ್ತಾರೆ, ಯದ್ವತ್. ಯದ್ವತ್ ಅಂದ್ರೆ ಯಥ ಮೃದ ಘಟಾದೀನಿ, ಸಣ್ಣ ಮಡಿಕೆ, ದೊಡ್ಡ ಮಡಿಕೆ, ಹರವಿ, ಕುಡುಕಿ, ಹಣತಿ, ಅನೇಕ ಮಣ್ಣಿನ ಪಾತ್ರೆಗಳಿವೆ. ಮಣ್ಣೆಷ್ಟಿವೆ? ಮಣ್ಣನ್ನು ಹೊರತುಪಡಿಸಿ ಯಾವ ಪಾತ್ರೆ ಇದೆ? ಯಥಾ ಮೃದ ಘಟಾದೀನಿ, ಹಾಗೆ ಸರ್ವಂ ಆತ್ಮಾನಂ ಈಕ್ಷತೆ. ಈ ಅರಿವಿನ ಅರಿವಿನ ಇರವನ್ನು ಹೊಂದಿದವನು ಅರಿವಲ್ಲದೆ ಇನ್ನೇನಾದ? ಅರಿವೇ ಅಲ್ಲದೆ ಇನ್ನೇನು ತಾನೇ ಆದ? ಅರಿವಿನ ಇರವನ್ನ ಅರಿತವನು ಅರಿವೇ ಆದಾನು ವಿನಃ ಇನ್ನೇನು ತಾನೇ ಆಗಲು ಸಾಧ್ಯ? ಅರಿವೇ ಇರವು, ಇರವೇ ಅರಿವು. ಅರಿವೇ ಇರವು, ಇರವೇ ಅರಿವು ಎನ್ನ ಬರ್ಕೊಟ್ಟೆ ನೋಡು. ತೈತ್ರಿ ಉಪನಿಷತ್ತು ಕೊಟ್ಟೆ. ಇವೆಲ್ಲ ಕನ್ನಡ ಮಹಾವಾಕ್ಯ, ಉಪನಿಷತ್ ಮಹಾವಾಕ್ಯಗಳವಲ್ಲ, ಕನ್ನಡ ಮಹಾವಾಕ್ಯ. ಸರ್ವಂ ಸ್ವಾತ್ಮಾನಂ ಈಕ್ಷತೆ, ಎಲ್ಲವೂ ತಾನೇ, ಎಲ್ಲವೂ ತಾನೇ. ಜೀವನ್ ಮುಕ್ತಸ್ತು ತದ್ವಿದ್ವಾನ್ ಪೂರ್ವೋಪಾಧಿ ಗುಣಾಶ್ಚೇತ ಸಚ್ಚಿದಾನಂದ ರೂಪತ್ವಾತ್ ಭವೇದ್ಭ್ರಮರಕೀಟವತ್. ಜೀವನ್ ಮುಕ್ತಸ್ತು ತದ್ವಿದ್ವಾನ್ ಪೂರ್ವೋಪಾಧಿ ಗುಣಾಶ್ಚೇತ ಸಚ್ಚಿದಾನಂದ ರೂಪತ್ವಾತ್ ಭವೇದ್ಭ್ರಮರಕೀಟವತ್. ವಿದ್ವಾನ್ ಜೀವನ ಮುಕ್ತ ಅನ್ವಯ, ತದ್ವಿದ್ವಾನ್ ಜೀವನ್ ಮುಕ್ತ ಪೂರ್ವ ಉಪಾಧಿ ಗುಣಾನ್ ತ್ಯಜೇತ. ಅದು ಪುಷ್ಟ ಸಚ್ಚಿದಾನಂದ ರೂಪತ್ವಾತ್ ಭ್ರಮರ ಕೀಟವತ್ ಬ್ರಹ್ಮ ಭವೇತ. ಬ್ರಹ್ಮ ಬ್ರಾಕೆಟ್ ಮಾಡ್ಬೇಕು. ಬ್ರಹ್ಮ ಭವೇತ್ ಭ್ರಮರ ಕೀಟವತ್ ಬ್ರಹ್ಮ ಭವೇತ್. ಜೀವನ್ ಮುಕ್ತ ತದ್ ವಿದ್ವಾನ್ ಜೀವನ್ ಮುಕ್ತ ತತ್ ಶಬ್ದ. ಆ ಈಶ್ವರನೇ ನಾನು, ನಾನು ಈಶ್ವರನೇ ಅನ್ನುವ ಜ್ಞಾನವನ್ನ ಹೊಂದಿದವನು ಜೀವನ್ ಮುಕ್ತ. ಜೀವಿಸಿರುವಾಗಲೇ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಇನ್ನು ಇರುವಾಗಲೇ ಇವುಗಳ ಹಿಡಿತದಿಂದ ಬಿಡುಗಡೆ ಆಗ್ತದೆ. ಹೋಲ್ಡ್ ಆಫ್ ಇಗ್ನರೆನ್ಸ್, ನಾನು ಶರೀರ, ನಾನು ಮನಸ್ಸು, ನಾನು ಬುದ್ಧಿ, ನಾನು ಸುಖಿ, ನಾನು ದುಃಖಿ, ನಾನು ಕರ್ತ, ಇವೆಲ್ಲ ಅಜ್ಞಾನದಿಂದ ಬಿಚ್ಚಿಯಾಗಿ ಹಿಡಿಯಲ್ಪಟ್ಟಂತಹ ಸಂಕೋಲಿಗಳು. ಇವುಗಳಿಂದ ಬಿಡುಗಡೆಯನ್ನು ಹೊಂದಿದವನೇ ಜೀವನ ಮುಕ್ತ. ಇದರಲ್ಲಿ ಹಾಗೆ ಹೊಂದಿದ ಅವನ ಬಿಡುಗಡೆ ಅನ್ನೋದಾದ್ರೆ ಇದು ಸಿಂಪಲ್. ತತ್ ಅಹಮಸ್ಮಿ, ತದ್ ಆತ್ಮ, ತದ್ ಬ್ರಹ್ಮ, ಅಹಮಸ್ಮಿ ಅನ್ನುವ ವಿಶಿಷ್ಟವಾದ ಜ್ಞಾನವನ್ನ ಹೊಂದುವ ಮೂಲಕವಾಗಿ ಇವನು ಜೀವನ್ ಮುಕ್ತ. ವ್ಯಾವಹಾರಿಕವಾಗಿ ಉಪಾಧಿಗಳು ಇನ್ನು ಇದ್ದರೂ ಕೂಡ ಉಪಾಧಿಗಳ ಹಿಡಿತದಿಂದ ಇವನು ಬಿಡುಗಡೆಯನ್ನು ಹೊಂದಿದ್ದಾನೆ. ಇಷ್ಟು ಹೇಳ್ತಾರೆ ನೋಡ್ರಿ, ಇದು ಸಿಂಪಲ್ ಇದೆ. ಪೂರ್ವ ಉಪಾಧಿ ಗುಣಾಂತ ಚೇತ, ಅಂಡರ್ಲೈನ್ ಗುಣ, ಪೂರ್ವ ಉಪಾಧೀನ ಚೇತ ಅಲ್ಲ, ಉಪಾಧಿ ಗುಣವನ್ನು ಕಳ್ಕೊಳ್ತಾನೆ. ದುಃಖ ಎನ್ನುವುದೊಂದು ಉಪಾಧಿ, ದುಃಖಿ ಎನ್ನುವುದೊಂದು ಗುಣ, ಒಂದು ಗುಣ. ಸುಖ ಎನ್ನುವುದೊಂದು ಉಪಾಧಿ, ಸುಖಿ ಎನ್ನುವುದು ಗುಣ. ಕರ್ಮ ಎನ್ನುವುದೊಂದು ಉಪಾಧಿ, ಕರ್ತ ಎನ್ನುವುದು ಗುಣ. ಭೋಗ ಎನ್ನುವುದೊಂದು ಉಪಾಧಿ, ಭುಕ್ತ ಎನ್ನುವುದೊಂದು ಗುಣ. ಭೋಗ ಇರ್ತದ, ಭೋಕ್ತ ಹೋಗಿರ್ತಾನೆ, ಗುಣ ಅಂತ ಜೇತ. ಏನರ್ಥ? ಅವುಗಳಲ್ಲಿಯ ತನ್ನ ಅಭಿಮಾನವನ್ನ ಕಳೆದುಕೊಂಡಿರುತ್ತಾನೆ. ನೋಡುವಂತಿರಬೇಕು, ನೋಡದಂತಿರಬೇಕು, ಗುಣ ಹೋಯ್ತು. ಮಾಡುವಂತಿರಬೇಕು, ಮಾಡದಂತಿರಬೇಕು, ಗುಣ ಹೋಯ್ತು. ನೋಡಿ, ಕರ್ಮ ಇದೆ, ಗುಣ ಹೋಯ್ತು. ಕಣ್ಣು ನೋಡ್ತದ, ನೋಡಿದೆ ಎನ್ನುವುದು ಹೋಯ್ತು. ಹೆಂಗ್ರಿ ಸಾಧ್ಯ ಇದೆಲ್ಲ? ಕುಡ್ಕೊಳ್ದೆ ಇದ್ರ ಆಯ್ತಪ್ಪ. ಸಚ್ಚಿದಾನಂದ ರೂಪತ್ವ, ತಾನು ಕಣ್ಣು ಎನ್ನುವುದು ಹೋಗಿ ತಾನು ಸಚ್ಚಿದಾನಂದ ಅನ್ನೋ ಸ್ಪಷ್ಟ. ತಾನು ಕರ್ತ ಎನ್ನುವುದು ಹೋಗಿ ತಾನು ಸಚ್ಚಿದಾನಂದ ಅನ್ನೋದು ಸ್ಪಷ್ಟ. ಎಲ್ಲ ಹೊರಟು ತಾನು ತಾನಾಗಿ ತನ್ನಂತೆ ತಾನು ಮಾತ್ರವಾಗಿ ಉಳಿದ್ಬಿಡ್ತಾನೆ. ತಾನೇ ತಾನಾದದಂತೆ, ಹೌದ, ನಾನು ಬ್ರಹ್ಮನು ಹೌದಂತೆ, ನಾನು ನರನು ಅಲ್ಲಂತೆ. ಅಷ್ಟೇ ಕೊನೆಗೇನು? ತಾನೇ ತಾನಾದನಂತೆ. ಇಷ್ಟು ಜನ್ಮ ತಾನೇ ಏನೇನೋ ಆದಂತೆ, ಏನೇನೋ ಆಗೋದೆಲ್ಲ ಹೋಯ್ತದ. ಕಾಲ ಜಾತ್ರೆ ಮೆರವಣಿಗೆ ಎಲ್ಲ ಮುಗಿದೋಯ್ತು. ಶ್ರೀರಾಮ ಆದರೂ ತಿಳಿದಿಲ್ಲ ಅನ್ನೋ ಉದಾಹರಣೆ ಕೊಡ್ತಾರೆ. ಭ್ರಮರ ಕೀಟವತ್ ಭವೇತ್, ಏನಾಗ್ಬಿಡ್ತಾನ ಅವನು? ಭ್ರಮರ ಕೀಟದಂತೆ, ಕೀಟ ಭ್ರಮರ ನ್ಯಾಯ. ಭ್ರಮರ ಕೀಟ ನ್ಯಾಯ, ಕೀಟ ಭ್ರಮರ ನ್ಯಾಯ. ನ್ಯಾಯ ಅಂತ ಇದೆ, ಆದ್ರೆ ಅನುಭವ ಯಾರಿಗೂ ಇಲ್ಲ, ಅನುಭವ ಯಾರಿಗೂ ಇಲ್ಲ. ಏನ್ ಮಾಡ್ತದೆ? ಹುಳುವನ್ನು ತಂದು ಎದುರಿಗೆ ಕುಡಿಸಿಕೊಂಡು ಮೆಡಿಟೇಟ್ ಮಾಡ್ತದೆ. ಅಲುಗಾಡಬೇಡ ಚುಸ್ತನ್ನು ನೋಡಿ, ಅಲುಗಾಡಬೇಡ ಚುಸ್ತನ್ನು ನೋಡಿ. ಅದು ಚುಚ್ಚಿಸಿಕೊಂಡು ಚುಚ್ಚಿಸಿಕೊಂಡು ಚುಚ್ಚಿಸಿಕೊಂಡು ಒಳಗ ಅದು ಸಾಧಾರಣ ಕೀಟ, ಸಾಧಾರಣ ಕೀಟ. ಆದರೆ ಅದ್ರ ಕಡೆಯಿಂದ ಚುಚ್ಚಿಸಿಕೊಂಡು ಚುಚ್ಚಿಸಿಕೊಂಡು ಸ್ವಲ್ಪ ಸಮಯ ಕೊಡು ನೋಡಿ, ನಾನು ಏನ್ ಮಾಡ್ತೀನಿ. ಎರಡು ಮಾತು ಗೀತಾ ಜಯಂತಿ ಮಾತಾಡ್ಲಿಕ್ಕೆ ಕೊಡ್ರಿ ಸ್ವಾಮಿ, ನೋಡ್ ಹಂಗ. ಅದೇನ್ ಮಾಡ್ತದ್ರು ಅವಕಾಶ ಕಾಯ್ತಾ ಇತ್ತು. ಆಮೇಲೆ ಪಾಪ ಇದು ಕಚ್ಚಿ ಕಚ್ಚಿ ಕಚ್ಚಿ ಸತ್ತೋಯ್ತು. ಅದಕ್ಕೆ ಅವಕಾಶ ಸಿಕ್ತು ನೋಡ್ರಿ. ಯಾವ್ದಕ್ಕೆ? ಸಾಧಾರಣ ಕೀಟ, ನೋ ಮೋರ್ ಸಾಧಾರಣ ಕೀಟ. ಅದೇನ್ ಮಾಡ್ತು, ಇದು ಕಚ್ಚಿ ಇದಕ್ಕೆ ಇದ್ರ ಮೇಲೆ ಸೇರ್ಪಿಸ್ಕೊಳಕ್ಕೆ ಅಂತ ಬಂತು. ಆದರೆ ಅದೇನಾಯ್ತು, ಹೋಗ್ಬಿಟ್ಟಿತ್ತು, ಸತ್ತೋಗಿತ್ತು. ಇದಕ್ಕೆ ಬ್ರಹ್ಮಾಂಡವಾದಂತ ಸ್ಫೂರ್ತಿ ಬಂದ್ಬಿಟ್ಟಿತ್ತು. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು? ತಾನು ಹೋಗಿ ಒಂದು ಹುಳ ತಗೊಂಡ್ಬಂತು. ಗುರು ಅಂದ್ರೆ ಹಿಂಗಿರ್ತಾನ, ಅವ ಹುಳ ಹುಡುಕ್ತಿರ್ತಾನ. ಹುಳ ತುಂಬ ಬಂದು ತತ್ವಮ ಶ್ರೀ ತತ್ವಮ ಶ್ರೀ ತತ್ವಮ ಹಾಗೆ ಚುಚ್ಚಿದ ಚುಚ್ಚಿದ ತತ್ವಮ ಶ್ರೀ ತತ್ವಮ. ಏನ್ರಿ ಒಂದ್ ದಿವಸ ರೆಸ್ಟ್ ಇಲ್ಲ, ಬಿಡುಗಡೆ ಇಲ್ಲ, ಅದೇ ಸುಮ್ಮನೆ ಕಳಿಂದ ಸಂಸ್ಕಾರಕ್ಕ ಟೈಮ್ ಕೊಡ್ರಿ ನಮಗೆ, ನೋಡ್ರಿ ನಾವ್ ಏನ್ ಮಾಡ್ತೀವಿ. ಕೊನೆಗೆ ಒಂದ್ ದಿವಸ ಏನಾಗ್ತದೆ, ಅವು ರೆಕ್ಕೆ ಬರ್ತಾವೆ, ಹಾರ್ಲಿಕ್ಕೆ ಶುರು ಆಗ್ತವೆ, ಗುರುಗಳು ಹಾರ್ಲಿಕ್ಕೆ ಬಿಟ್ಬಿಡ್ತಾರೆ, ಹಾರ್ಬೋದು. ಅವು ಅಷ್ಟೊತ್ತಿಗೆ ಏನಾಗ್ಬಿಟ್ಟಿರ್ತವೆ, ಎಲ್ಲ ಹೋಗ್ಬೋದು ಹಾರಿ. ಅವು ಹಾರಿ ಎಲ್ಲ ಹೋಗ್ಬೇಕಂತಂದ್ರೆ ಮತ್ತೆ ಯಾವ್ಯಾವ ಗುಣ ಅದು ಕೇಳ ತುಮಸಿ ತುಮಸಿ ಭ್ರಮರ ಕೀಟ ನ್ಯಾಯ, ಕೀಟ ಭ್ರಮರ ನ್ಯಾಯ. ಅದು ಯಾವ್ದೋ ಹುಳದ ಹೆಸರು ಹೇಳ್ತಾರೆ, ಬಟ್ ಅನುಭವ ಯಾರಿಗೂ ಇಲ್ಲ ಅಂತಾರೆ. ಆದ್ರೆ ಅದ ಕಣಜಿ ಹುಳ ಅಂತಾರೆ, ನೀವು ಗುಂಗಿ ಹುಳ ಅಂತೀರಿ. ಗುಂಗಿ ಹುಳ ಅಂದ್ರೆ ಎಷ್ಟು ಕಪ್ಪ ನೋಡ್ತಾವ್ ನೋಡ್ರಿ, ಈಗ ಮಳೆಗಾಲದ ಎಷ್ಟು ಕಪ್ಪ ನಿಮ್ಗೆ ಹುಳ ಬರ್ತಾವ. ಅವು ಯಾರು ನೋಡ, ಯಾವ್ದೋ ಹುಳ ಆಗುತ್ತೆ, ಈಗ ಬೃಂಗಿ ಹುಳ ಆಗುತ್ತೆ ಅಂತ ಯಾರು ನೋಡ. ಕಥೆಗಳೆಲ್ಲ ಹೇಳ್ತಾರೆ, ನೋಡಿದ್ರು ಯಾರು ಇಲ್ಲ ಆ ಕಥೆ. ಅದಕ್ಕಿಂತ ಚೆಂದ ಕಥೆ ನಾನು ಹೇಳ್ತೀನಿ. ಆದ್ರೆ ಸಾಕ್ಷಾತ್ ಅನುಭವ ಯಾರಿಗೂ ಇಲ್ಲ. ಬಟ್ ಇಟ್ ವರ್ಕ್ಸ್ ಔಟ್. ನಿಮಗೇನ್ ತಿಳಿಸ್ಬೇಕಾಗದ ಮುಖ್ಯ, ಇದು ನಿಮ್ಗೇನ್ ಅನುಭವ ಆಗ್ಯದ ಅನ್ನೋದು ಮುಖ್ಯ ಅಲ್ಲ, ನಿಮಗೇನ್ ತಿಳಿಸಿರ್ಬೇಕಾಗಿದೆ. ಪ್ರತಿಯೊಬ್ಬ ಶಿಷ್ಯನು ಪೊಟೆನ್ಷಿಯಲ್ ಗುರುನೇ ಆಗ್ಬೇಕು. ಪ್ರತಿಯೊಬ್ಬ ಶಿಷ್ಯನು ಕೂಡ ಪೊಟೆನ್ಷಿಯಲ್ ಗುರು, ಇವತ್ತಿಲ್ಲ ನಾಳೆ. ಸೊ ಅಂದ್ರೆ ನಾವು ಈ ಶಾಸ್ತ್ರವನ್ನು ಎಚ್ಚರಿಕೆ ಸಾಧ್ಯ. ವೇದಾಂತ ತತ್ವಗಳನ್ನ ನಾಲ್ಕು ಮೂಲೆಗೆ ಯಾವ ಭೇದಗಳನ್ನು ಇಟ್ಟುಕೊಡದೆ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಹೋದ್ರೆ ಏನದು ಎಲ್ಲ ಕಂಟಾಮಿನೇಟೆಡ್ ಆಗೋಗ್ಬಿಟ್ರೆ, ಮನಸ್ಸಾ ಎದ್ದೋಗ್ಬಿಟ್ಟಿದೆ. ಜಾತಿ ಜಾತಿ ಜಾತಿ ಜಾತಿ ಅಂತ ಹೇಳ್ಕೊಂಡು ಉರ್ದಾಡ್ತಾರಪ್ಪ. ಎಷ್ಟು ಉರ್ದಾಡ್ತಾರ್ರಿ ಹೇಳ್ರಿ, ಎಷ್ಟು ಉರ್ದಾಡ್ತಾರ? ಹೋಗಿದ್ರು ಚರ್ಚಿಗೆ, ಚರ್ಚು ಹೋಗೋಣವೇ. ಹೋಗಿ ಬಂದವ್ರನ್ನ ಭೇಟಿ ಆಗ ಹೋಗಿದ್ದ. ಸಚ್ಚಿದಾನಂದ ರೂಪತ್ವಾದ ಬರವೇ ಭ್ರಮರ ಕೀಟವತ್ ತೀರ್ಥಾಮೋಹಾನವಂ ಹತ್ವಾ ರಾಗದ್ವೇಷಾದಿರಾಕ್ಷಸಾ ಯೋಗಿ ಶಾಂತಿ ಸಮಾಯುಕ್ತಃ ಆತ್ಮಾ ರಾಮೋ ವಿರಾಜತಿ. ರಾಜ ಸ್ವಸ್ಥಾನ ಮೇಲೆ ಎಲ್ಲರೂ ಅವರವರ ಸ್ಥಾನದಲ್ಲಿ, ಜ್ಞಾನಿ ಸರ್ವತ್ರ ಪೂಜ್ಯ. ನಾವು ಶಿಕ್ಷಣ ಇಲಾಖೆ ಹೋದ್ರೆ ಡಿಡಿ ಕೈ ಎದ್ದು ಬಿಟ್ಟು ಅವ್ರ ಚೇರ ನಮಗ್ ಕೊಟ್ಟ. ನಾನು ಕಾಯ್ದೆ ನಪ್ಪಿಸಿ ಅವರ ಸ್ಥಾನ ಅವರಲ್ಲಿ ಭೂಷಣ ಸ್ವಾಮಿ, ನಿಮ್ಮ ಸ್ಥಾನದಲ್ಲಿ ನೀವು ಭೂಷಣ, ನಮ್ಮ ಸ್ಥಾನದಲ್ಲಿ ನಾವು ಭೂಷಣ, ನಿಮ್ಮ ಸ್ಥಾನದಲ್ಲಿ ನಾವು ಬಂದ್ರೆ ನಮ್ಮ ಸ್ಥಾನದಲ್ಲಿ ನೀವು ಬಂದ್ರೆ ಅವಮಾನ. ಆದ್ದರಿಂದ ನೀವು ಅಲ್ಲೇ ಕೂತ್ಕೊಟ್ಟು ನಾವು ಇದು ಕೊಡ್ತೀವಿ ಅಂತೇಳಿ ಕೊಡ್ತೀನಿ ನಾನು. ಹೇ ತನ್ನ ಜಾಗ ಖಾಲಿ ಮಾಡಿ ನನಗೆ ಕೊಟ್ಟ ಅಂತ ಎಂದು ನನ್ನ ಮನಸ್ಸಿನಂತ ಭಾವನೆ ಬಂದು ಮತದ ಆಫರ್ ಮಾಡಿಬಿಟ್ಟು ಮುಗಿದು ಹೋಗ್ತಾರೆ. ಅವಾಗ ಇನ್ಸಾರ್ ಪ್ರಶ್ನೆನೇ ಇಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಜ್ಞಾನಿ ಸರ್ವತ್ರ ಪೂಜ್ಯತೆ, ಎಲ್ಲೇ ಹೋಗಲಿ ಅವನಿಗೆ ಯಾವತ್ತೂ ಗೌರವ ಇರುತ್ತೆ. ಆ ಜ್ಞಾನದ ಮಹತ್ವ ಅಷ್ಟಿದೆ. ಇಲ್ಲಿ ಎಂಥ ಜ್ಞಾನದು, ಮೋಹ ಮಹಾನವಂ ತೀರ್ಥ. ಮೋಹ ವ್ಯಾಮೋಹಗಳು ಅನ್ನುವಂತಹ ಮಹಾನವ ಸಂಸಾರ ಸಾಗರವನ್ನು, ಮೋಹದ ಸಂಸಾರದ ಸಾಗರವನ್ನು ತೀರ್ಥ ದಾಟಿದ್ದಾರೆ. ದಾಟಬೇಕಾದ ಏನೇನು ಪ್ರತಿಬಂಧಕಗಳು ಬಂದವು, ಅವನಿಗೆ ಎಷ್ಟೆಷ್ಟು ಬಂಡೆಗಳು ಅಡ್ಡ ಬಂದು ಅವೆಲ್ಲವನ್ನೂ ಕೂಡ ಲೆಕ್ಕಿಸದೆ ಎದುರಿಸಿ ಅವುಗಳನ್ನು ದಾಟಿ ಮುಳುಗಿ ಮುಳುಗಿ ಎದ್ದು ಇಷ್ಟೆಲ್ಲ ಮಾಡಿ ಅಂತೂ ಇಂತೂ ಮೋಹ ಮಹಾನವಂ ಹತ್ವ, ಮೋಹ ಎನ್ನುವ ಸಂಸಾರವನ್ನು ನಾಶಪಡಿಸಿಕೊಂಡು ರಾಗದ್ವೇಷಾದಿ ರಾಕ್ಷಸಾಂ ಹತ್ವ, ಆ ಮೋಹ ಮಹಾನವಂ ತೀರ್ಥ ರಾಗದ್ವೇಷಾದ ರಾಕ್ಷಸಾನ್ ರಾಗದ್ವೇಷಗಳು ಅನ್ನುವಂಥ ರಾಕ್ಷಸರು, ಇವರು ಭಯೋತ್ಪಾದಕರು, ಇವರು ಖತರ್ನಾಕ್ ಗುಂಡಾಗಳು, ಇವರು ಮಹಾನೀಚರು, ಮಹಾದುಷ್ಟರು. ಇವರು ಯಾರಿಗೂ ಸಾಧನೆ ಮಾಡಲಿ ಬಿಡಂಗಿಲ್ಲ. ಇವರು ರಾಗದ್ವೇಷಗಳು ಯಾವಾಗಲೂ ಸೈಲೆಂಟ್ ಆಗಿ ಅವ್ಕದ್ದು ಬಂದು ಒಂದು ಸಲ ಇನ್ನಕ್ಕೆ ಹಾಕಿದ್ವೋ ದಟ್ಸ್ ಇಟ್, ನೀ 10 ಜನ ಸಿಕ್ಕಾಕೊಂಡು ತಿಳ್ಕೊಂಬಿಡೋದು. ಮೊನ್ನೆ ಹೇಳ್ತಿದ್ದೆ, ಸ್ವಾಮೀಜಿ ಈ ನಡೆದಿರುವ ಎಲ್ಲ ಘಟನೆಗಳು ನೀವು ಸಹ ನಿಮ್ಮ ತಲೆಯಲ್ಲಿ ಬಂದು ಹೋಗ್ತಾ ಇದ್ರು ಸಹಿತ ನೀವು ಸ್ವಲ್ಪ ಕಡೆ ಕೆಸೋದೆ ಸುಮ್ಮನೆ ಇದ್ದಿರಲ್ಲ, ನಾ ಇನ್ನೇನು ಮಾಡಲಿ ಅಂದೆ. ಏಕೆಂದ್ರೆ ತಲೆ ಕೆಸೋದ್ರೆ ನಂದ ತನ್ನ ತಲೆ ಕೆಡೋದು, ನನಗೆ ನನ್ನ ತಲೆ ಕೆಡೋದು ಬೇಡ ಆಗಿದೆ. ನನ್ನ ಬಗ್ಗೆ ವಿಚಾರ ಮಾಡಿ ಮಾಡಿ ಮಾಡಿ ಮಾಡಿ ನೀವು ತಲೆ ಕೆಸ, ನಾನೇ ತಲೆ ಕೆಸೋದಿಲ್ಲ. ಏಕೆ ನನಗೆ ಯಾವುದು ಸಂಬಂಧವೂ ಇಲ್ಲ, ನಾ ಯಾಕೆ ತಲೆ ಕೆಡಿಸ್ಕೋಬೇಕು? ಯಾವುದೂ ಸಂಬಂಧ ಇಲ್ಲ. ಅನಾತ್ಮ, ಟ್ರೂ ಟು ಮೈ ವರ್ಡ್. ಯಾರ್ಯಾರದೋ ಭ್ರಾಂತಿ ಜನಿತವಾದ ಕಥೆಗಳಿಗೆ ನಾನೇ ಸಂಬಂಧ ಆಗುತ್ತೇನೆ. ಅದು ಅವ್ರದ್ದು ಅವ್ರದ್ದು, ಅವ್ರಿಗೆ ಬಿಟ್ಬಿಟ್ರೆ ನಾವು ಎಷ್ಟೋ ಸುಲಭವಾಗಿ ಶಾಂತರಾಗಿರ್ತೀವಿ ನಾವು. ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟೇನಪ್ಪ, ಮೋಹ ಮಹಾನ ಹತ್ವ ರಾಗದ್ವೇಷಾದಿ, ನೀವು ಸ್ವಲ್ಪ ಪ್ರತಿಕ್ರಿಯೆ ಮಾಡಿದ್ರು ಕೂಡ ಅಲ್ಲಿ ರಾಗದ್ವೇಷವು ಪ್ರವೇಶ. ರಾಗದ್ವೇಷವು ಪ್ರವೇಶ ಆಗು ಅಂತಂದ್ರೆ ನೀವು ನಾನಾ ಪ್ರಕಾರದ ಸಿದ್ಧತೆಗಳು ಮಾಡ್ಕೋಬೇಕಾಗ್ತದೆ. ಅದಲ್ಲ, ಇದು ಹೌದು, ಇದು ಸುಳ್ಳು, ಇದು ಸತ್ಯ ಅಂತ ವಾದ ಮಾಡ್ಬೇಕಾಗ್ತದೆ. ಅದಕ್ಕೆ ನಾಲ್ಕಾರು ಯಾರಿಗೆ ಬೇಕ್ರಿ ಈ ನಾಲ್ಕಾರು ಸಹಕಾರ ಸಹಾಯ? ನನಗೇನು ಯಾರ್ದೇನು ಸಹಾಯ ಬೇಡ, ಏನು ಸಹಾಯ ಬೇಡ, ಆರಾಮಾಗಿರ್ತೇನೆ. ನನಗೆ ಯಾವ್ದೊಂದು ಮೆಸೇಜ್ ಬಂತು ಚಾಣಕ್ಯ, ನಿಮ್ಮ ಮೆಸೇಜ್ ಹೇಳ್ತಾನೆ, ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ಹೂ ಹ್ಯಾವ್ ಲೆಫ್ಟ್ ಮೀ ಇನ್ ಗಾನ್. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ದೆಮ್ ಹೂ ಹ್ಯಾವ್ ಲೆಫ್ಟ್ ಮೀ ಇನ್ ಗಾನ್ ಬಿಕಾಸ್ ದೇ ಟಾಟ್ ಮೀ, ದೇ ಟಾಟ್ ಮೀ ಐ ಕ್ಯಾನ್ ಅಲೋನ್ ಡೂ ಇಟ್, ಐ ಕ್ಯಾನ್ ಅಲೋನ್ ಡೂ ಇಟ್. ಬೇಡ, ನನಗೆ ಶಂಕರಾಚಾರ್ಯ ಇದ್ದಾರೆ ಸಾಕು, ನನ್ನ ಗುರುಗಳಿದ್ದಾರೆ ಸಾಕು. ಸದ್ಗುರು ಸಾಕಿದ ಮದ್ದಾನ ಬರುತ್ತಿದೆ, ಎದ್ದು ಏಳಿರಿ ಇದ್ದ ನಿಂದಕರೆ, ಅಲ್ಲ ಎದ್ದು ಓಡಿರಿ ಇದ್ದ ನಿಂದಕರೆ. ನಾನು ಒಂದು ಮದ್ದಾನ ಇದ್ದಂಗೆ ಯಾರು ಬೇಕಾಗಿದೆ ಜನರು ಒಂದು ಸುಮ್ಮನೆ ರಾಗದ್ವೇಷ ಬಳಸ್ಕೊಂಡು ಏನಾಗಬೇಕಾಗಿದೆ? ಯಾರನ್ನ ಯಾರು ಅಪ್ರೂವ್ ಮಾಡಬೇಕು, ಯಾರನ್ನ ಯಾರು ಡಿಸ್ಪ್ರೂವ್ ಮಾಡಬೇಕು? ಅಷ್ಟು ರಾಗದ್ವೇಷನೇ. ಇವನ್ನ ನಾ ಇವರನ್ನ ಅಪ್ರೂವ್ ಮಾಡಿದ್ರೆ ಅದು ರಾಗ. ರಾಗದ್ವೇಷಕ್ಕೆ ಕಾರಣ ಆಗ್ತದೆ. ಇವ್ರನ್ನ ನಾನು ಡಿಸ್ಪ್ರೂವ್ ಮಾಡಿದ್ರೆ ಇದು ರಾಗದ್ವೇಷಕ್ಕೆ ಕಾರಣ ಆಗ್ತದೆ. ಹೋಗ್ಲಿ ಬಿಡು, ಅವರವ್ರ ಅಪ್ರೂವರ್ ಅವರವರೇ ಆಗಲಿ, ಅವರವ್ರ ಡಿಸ್ಪ್ರೂವರು ಅವರೇ ಆಗಲಿ. ನಾವು ನಮ್ಮ ಗುರಿ ಅದ ರೀ, ವಿಷನ್ ಇಸ್ ವೆರಿ ಕ್ಲಿಯರ್. ಬಿಯಾಂಡ್ ಎನಿಬಡಿ ಲಿಮಿಟೇಷನ್ಸ್ ಮೈ ವಿಷನ್ ಇಸ್ ವೆರಿ ಕ್ಲಿಯರ್. ಸ್ವಲ್ಪ ಕಷ್ಟ ಇದೆ, ಕಷ್ಟ ಇರಬೇಕು. ಕಷ್ಟದಲ್ಲೇ ತಾನೇ ಯಾವಾಗಲೂ ಬೆಳೆ ಬರೋದು. ಕಲ್ಲುಗಳ ಮಧ್ಯದಲ್ಲಿ, ಆ ಮುಳ್ಳುಗಳ ಮಧ್ಯದಲ್ಲಿ ಹರಗಿ ಸ್ವಲ್ಪ ಹದ ಮಾಡಿ ಎಲ್ಲ ಮಗಳ ಕಷ್ಟ ಆಗಿ ಆಗ್ತದೆ. ಒಂದೊಂದು ಬೀಜನ ಬಿತ್ತಬೇಕು ನೋಡು. ಮುಂದೆ ಒಂದು ಸಲ ಮಳೆ ಕೊಡಿದ್ರು ಸಸಿ ಮೇಲೆ ಬಂತು ಅಂದ್ರೆ ಬೆಳೆ ಗ್ಯಾರಂಟಿ, ಗ್ಯಾರಂಟಿ ಬೆಳೆ. ಎಕ್ಸ್ಪ್ರೇಷನ್ ಅಂದ್ರೆ ಏನು ಅರ್ಥ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ಗಾಡ್ ಬ್ಲೆಸ್ ದೆಮ್. ಓ ಭಗವಾನ್ ಪ್ಲೀಸ್ ಫರ್ಗ್ಯೂ ದೆಮ್, ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅಷ್ಟನ್ನ ಪ್ರಕಟಿಸೋದು ಅಷ್ಟೇ. ದೇ ಡೋಂಟ್ ನೋ, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಪಾಪ ಮಾಡ್ತಾ ಇದ್ದೇವಿ, ಅವ್ರು ಏನು ತಪ್ಪು ಮಾಡ್ತಾ ಇದ್ದೇವೆ ಅವ್ರಿಗೆ ಗೊತ್ತಿಲ್ಲ. ಅವರು ಭಗವಂತನೇ ಅವ್ರಿಗೆ ಕ್ಷಮ ಮಾಡ್ಬಿಡು, ಹೋಗ ಮಾಡು ಬೇಡ ಬಿಡು, ನನ್ ಬಿಟ್ಟು ಬಿಡು. ಯೋಗಿ ಶಾಂತಿ ಸಮಾಯುಕ್ತ, ಅವನು ರಿಲ್ಯಾಕ್ಸ್ ಆಗಿರ್ತಾನೆ. ಯೋಗಿ ಹೆಂಗಿರ್ತಾನೆ? ರಿಲ್ಯಾಕ್ಸ್ ಆಗಿರ್ತಾನೆ. ಹೆಂಗಿರ್ತಾನೆ? ಆತ್ಮಾರಾಮ, ಆತ್ಮಾರಾಮ, ಆತ್ಮನಲ್ಲಿ ಆರಾಮನಾಗಿರ್ತಾನೆ. ಹಂಗರ್ಥದ್ದು ಆತ್ಮಾರಾಮ ಅಂದ್ರೆ ಆತ್ಮನಲ್ಲಿ ಆರಾಮನಾಗಿರ್ತಾನೆ. ಈಗ ಆಸೆಗೆ ಬೇಕಾದವರು ಬೇಡಾದವರು, ಒಳ್ಳೆಯವರು ಕೆಟ್ಟವರು, ಶತ್ರುಗಳು ಮಿತ್ರರು, ಉಚ್ಚರು ನೀಚರು, ಬಂಧುಗಳು ಬಾಂಧವರು ಮಿತ್ರರು ಎಂತದೇ ಇಲ್ಲ. ಇವ್ರು ಯಾರೂ ಇಲ್ಲ ಅಕ್ಕಪಕ್ಕ, ಯಾರಿದ್ದಾರೆ? ತಾನು ತಾನು ಮಾತ್ರವಾಗಿ ತನ್ನಂತೆ ಆನಂದದಲ್ಲಿ ಬೆಳೀತಾ ಇರ್ತಾನೆ. ಆತ್ಮಾರಾಮ ವಿರಾಜತೆ. ಹಾ, ಅಷ್ಟೋತ್ರದಲ್ಲಿ ಹೆಸರು ಬರ್ತದೆ. ಓಂ ಆತ್ಮಾರಾಮಾಯ ನಮಃ. ಒಂದೊಂದು ಆತ್ಮಾರಾಮೋ ವಿರಾಜತೆ. ಓಂ ದತ್ಸತ್. ಇನ್ನು ಎಷ್ಟು ಶ್ಲೋಕ ಹೋಗೋದು? ಮೋಸ್ಟ್ ರಿಲ್ಯಾಕ್ಸಿಂಗ್ ಸಬ್ಜೆಕ್ಟ್ ಇದೆ. ಯಾಕೆಂದ್ರೆ ಎಷ್ಟು ಸಲ ನಾನು ಮಾತಾಡಿದ್ದೀನಿ ಇದು ರಿಲ್ಯಾಕ್ಸಿಂಗ್ ಆದ್ರೆ ನಾ ಏನು ರೆಫರ್ ಮಾಡ್ಕೊಂಡ್ಬರ್ಬೇಕು.